ಅವರು ಕರ್ತವ್ಯವನ್ನು ನಿರ್ವಹಿಸಿದ್ದರು. ಅಹಮದಾಬಾದ್ನಲ್ಲಿ ನಡೆದ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಜಾರ್ಖಂಡ್ ವಿರುದ್ಧ ಕರ್ನಾಟಕ 5 ವಿಕೆಟ್ಗಳ ರೋಚಕ ಜಯ ದಾಖಲಿಸಿದೆ. ಜಾರ್ಖಂಡ್ ನೀಡಿದ 412 ರನ್ ಗುರಿ ಬೆನ್ನಹತ್ತಿದಂತಹ ಕರ್ನಾಟಕ ದೇವದತ್ ಪಡಿಕಲ್ ಅವರ 147 ರನ್ ಮತ್ತು ನಾಯಕ ಮಯಾಂಕ್ ಅಗರ್ವಾಲ್ ಅರ್ಧಶತಕದ ನೆರವಿನಿಂದ ಗುರಿ ತಲುಪಿತು. ಈ ಗೆಲುವಿನೊಂದಿಗೆ ಕರ್ನಾಟಕ ಟೂರ್ನಿಯಲ್ಲಿ ಶುಭಾರಂಭ ಮಾಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಆಡಲು ನಿರಾಕರಣೆ, ಸರ್ಕಾರದ ಕ್ರಮ ಸಮರ್ಥಿಸಿಕೊಂಡ ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಬೆಂಗಳೂರು ದಟ್ಟಣೆ ಕಡಿಮೆ ಮಾಡಲು ಸ್ಯಾಟಲೈಟ್ ಟೌನ್ ನಿರ್ಮಾಣ ಯೋಜನೆಗೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮನವಿ. ಕಲಬುರಗಿಯಲ್ಲಿ ಜವಳಿ ಪಾರ್ಕ್ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ. ತುಮಕೂರಿನಲ್ಲಿ ಸಂಸತ್ ಕ್ರೀಡಾ ಮಹೋತ್ಸವ ಅಭಿಯಾನಕ್ಕೆ ಚಾಲನೆ ನೀಡಿದ ಕೇಂದ್ರ ಸಚಿವ ವಿ ಸೋಮಣ್ಣ. ವಿಜಯ್ ಹಜಾರೆ ಟ್ರೋಫಿ, ಜಾರ್ಖಂಡ್ ವಿರುದ್ದ ಕರ್ನಾಟಕಕ್ಕೆ 5 ವಿಕೆಟ್ಗಳ ರೋಚಕ ಜಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ 102.7 ಎಫ್ಎಂ. ಸ್ಟುಡಿಯೋದಲ್ಲಿ ಸಮಯ 6:25. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಕೃಷಿರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಮಾನೋತ್ಸವ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಬಾನುಲಿ ವರದಿ ಪ್ರಸಾರವಾಗಲಿದೆ. ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿ ಹಮ್ಮಿಕೊಂಡಿದ್ದ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಮಾನೋತ್ಸವ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಬಾನುಲಿ ವರದಿ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನ ಸಮೀಪ ಇರುವ 100 ಹಿಂದೆ ಸ್ಥಾಪನೆಯಾದ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಮಾನೋತ್ಸವ ಸಮಾರಂಭವನ್ನು ಡಿಸೆಂಬರ್ 20 ಶನಿವಾರದಿಂದ ಡಿಸೆಂಬರ್ 22 ಸೋಮವಾರದವರೆಗೆ ಸಂಶೋಧನಾ ಕೇಂದ್ರದ ಆವರಣದಲ್ಲಿ ಅತ್ಯಂತ ಅದ್ದೂರಿಯಾಗಿ ಆಯೋಜನೆಯನ್ನ ಮಾಡಲಾಗಿತ್ತು. ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ಕಾಫಿ ಬೆಳೆಯ ಪ್ರಾತ್ಯಕ್ಷಿಕೆ, ವಸ್ತು ಪ್ರದರ್ಶನ, ವಿಚಾರ ಸಂಕಿರಣ ಹಾಗೂ ಇನ್ನೂ ಮುಂತಾದ ಚಟುವಟಿಕೆಗಳನ್ನು ಸಂಶೋಧನಾ ಕೇಂದ್ರದ ಆವರಣದಲ್ಲಿಯೇ ಆಯೋಜನೆ ಮಾಡಲಾಗಿತ್ತು. ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಯಷ್ಟೇ ಅಲ್ಲದೆ ನೆರೆ ರಾಜ್ಯಗಳಾದ ಕೇರಳ, ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ, ಒರಿಸ್ಸಾ ಹಾಗೂ ಈಶಾನ್ಯ ರಾಜ್ಯಗಳ ಬೆಳೆಗಾರರು, ಅಧಿಕಾರಿಗಳು ಹಾಗೂ ವಿಜ್ಞಾನಿಗಳು ಈ 3 ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಸಂಭ್ರಮಾಚರಣೆಯ ಸಮಾರೋಪ ಸಮಾರಂಭವನ್ನು ಮುಖ್ಯ ವೇದಿಕೆಯಲ್ಲಿ ಸೋಮವಾರ ಅಪರಾಹ್ನ ಆಯೋಜನೆಯನ್ನ ಮಾಡಲಾಗಿತ್ತು. ಬೆಂಗಳೂರಿನ ಕೇಂದ್ರೀಯ ಕಾಫಿ ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಎಂ ಕುರ್ಮಾರಾವ್ ಅವರು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಮಾನೋತ್ಸವ ಕಾರ್ಯಕ್ರಮದ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿದ್ದ ಎಲ್ಲರನ್ನೂ ಸ್ವಾಗತಿಸಿ ಮಾತನಾಡಿದರು. 100 ಸಂಭ್ರಮಕ್ಕೆ ಸಣ್ಣ ಮಗುನಿಂದ 100 ಹಿರಿಯರ ತನಕ ಭಾಗವಹಿಸಿದ್ದಾರೆ. ನಮ್ಮ ಈ ಸಂಭ್ರಮಕ್ಕೆ ನಿಜವಾದ ಅರ್ಥವೆಂದರೆ ನಮ್ಮ CCRIನ ರಿಟೈರ್ಡ್ ಸ್ಟಾಫ್, ಒಂದು 100 ವಯಸ್ಸಿನ CCRIನ ರಿಟೈರ್ಡ್ ಸ್ಟಾಫ್ ನಮ್ಮ ಈ 100 ಸಂಭ್ರಮಕ್ಕೆ ಹಾಜರಾಗುವುದು ಅಂಡ್ ನಾವು ನಿಮ್ಮ ಜೊತೆಗೆ ಇದ್ದೇವೆ ಅಂತ ಹೇಳುವುದು ನಿಜವಾಗಲೂ ಕೂಡ ಒಂದು ದೊಡ್ಡ ಒಂದು ಹೆಮ್ಮೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ದ ವೈಬ್ರ್ಯಾಂಟ್ ಫುಟ್ಫಾಲ್ ನಿನ್ನೆ ಮೊನ್ನೆ ಇವತ್ತು ಅಕ್ರಾಸ್ ಕಾನ್ಫರೆನ್ಸಸ್, ಎಕ್ಸಿಬಿಷನ್ಸ್, field demonstrations reaffirmed that coffee research today is no longer confined to laboratories. It is a shared movement involving growers, processors, professionals and consumers alike. With this, as our Honorable Commerce and Industry Minister mentioned, Indian coffee is getting the global recognition. As some are saying, maybe this program is one of the biggest and grand in this region. Finally, I welcome all the growers, scientists, industry leaders, sponsors, associations, workers, and all the stakeholders who are all present here. We welcome you all once again for this wonderful, memorable for centuries program. Thank you, one and all. Thank you so much. ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಎಂ ಸೆಂಥಿಲ್ ಕುಮಾರ್ ಅವರು ಸಂಶೋಧನಾ ಕೇಂದ್ರದ ಇತಿಹಾಸ, ಹಿನ್ನೆಲೆ ಹಾಗೂ ಚಟುವಟಿಕೆಗಳ ಕುರಿತು ಮಾತನಾಡಿದರು. 100 ವಸಂತಗಳನ್ನು ಪೂರೈಸಿರುವ ಈ ಸಂಸ್ಥೆಗೆ ಕೊಡುಗೆ ನೀಡಿದ ಕೋಲ್ಮನ್ ಅವರಿಂದ ಕೃಷಿ ಕಾರ್ಮಿಕರವರೆಗೆ ಎಲ್ಲರನ್ನೂ ನೆನೆದು ಕೃತಜ್ಞತೆ ಸಲ್ಲಿಸಿದರು. ದಿ ಇಯರ್ 2025 ಇಸ್ ದಿ ಇಯರ್ ವಿಚ್ ವಿಟ್ನೆಸ್ಡ್ ಸಮ್ ಆಫ್ ದಿ ಇಂಪಾರ್ಟೆಂಟ್ ಸೆಂಟಿನರಿ ಸೆಲೆಬ್ರೇಷನ್ಸ್. ದಿ ಯುಪಿಎಸ್ಸಿ ವಿಚ್ ಇಸ್ ದಿ ಅಡ್ಮಿನಿಸ್ಟ್ರೇಟಿವ್ ಪವರ್ ಸೆಂಟರ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಸೆಲೆಬ್ರೇಟೆಡ್ ಇಟ್ಸ್ ಸೆಂಟಿನರಿ ವೆರಿ ರೀಸೆಂಟ್ಲಿ. ವಿ ಕೆನಾಟ್ ಫರ್ಗೆಟ್ ದಟ್ 2025 ಈಸ್ ದಿ ಬರ್ತ್ ಸೆಂಟಿನರಿ ಇಯರ್ ಆಫ್ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್, ದಿ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್. ಅಂಡ್ ಆಲ್ಸೋ ಕೋಇನ್ಸಿಡೆಂಟ್ಲಿ ಇಟ್ ಈಸ್ ದಿ ಸೆಂಟಿನರಿ ಇಯರ್ ಆಫ್ ಅವರ್ ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್, ದಿ ಟೆಂಪಲ್ ಆಫ್ ಲರ್ನಿಂಗ್ ಫಾರ್ ಕಾಫಿ. ಅಟ್ ದಿ ಔಟ್ಸೆಟ್ ಐ ಫೀಲ್ ರಿಯಲಿ ಹಾನರ್ಡ್ ಟು ಸ್ಟ್ಯಾಂಡ್ ಬಿಫೋರ್ ದಿಸ್ ಆಗಸ್ಟ್ ಗ್ಯಾದರಿಂಗ್ ಆಸ್ ದಿ 17th ಡೈರೆಕ್ಟರ್ ಆಫ್ ರಿಸರ್ಚ್ ಆಫ್ ದಿಸ್ ಗ್ರೇಟ್ ಇನ್ಸ್ಟಿಟ್ಯೂಟ್. ದರ್ ಇಸ್ ಅ ತಿರುಕುರಲ್ ವೆರ್ಸ್ ರಿಟನ್ ಬೈ ಸೈಂಟ್ಲಿ ತಮಿಳ್ ಪೋಯಟ್ ವಿಚ್ ಸೇಸ್, தோன்றின் புகழோடு தோன்றுக அக்திலார் தோன்றலின் தோன்றாமை நன்று. இட் மீன்ஸ் இஃப் யூ ஆர் டு பி பார்ன், பி பார்ன் வித் ஃபேம், இஃப் நாட் இட் இஸ் பெட்டர் நாட் டு பி பார்ன் அட் ஆல். எம்பசைசிங் தட் எ லைஃப் லிவ்ட் வித்தவுட் லீவிங் எ பாசிட்டிவ் லெகசி ஆர் கெய்னிங் ரினவுன் இஸ் அ லைஃப் நாட் வர்த் லிவிங். ஆன் திஸ் கிரேட் அகேஷன் ஐ கிரேட்ஃபுல்லி ரிமெம்பர் Dr. L.C. Coleman, who has lived as an example to this verse and sown the seed of legacy in the name of Mysore Coffee Experiment Station in the year 1925, which stands majestically now as Central Coffee Research Institute before us. I am also indebted to all my former directors, scientists, officials who have laid a strong foundation to make this flag of CCRI fly high. I also gratefully remember the farm workers who stood as pillars in building this research institute. As a matter of fact, the coffee in India, which was planted with the faith of 7 beans, it is marching towards 7 lakh tons of possibilities from CCRI. CCRI has been a bloom, bioca and livelihood of many in coffee ecosystem. As a matter of fact, network of regional research stations in Karnataka, Kerala, Tamil Nadu, Andhra Pradesh and also in Assam ensures research to meet the needs of diverse coffee growing regions of India. Stepping to the next horizon, CCRI continues to unite tradition, technology and also create sustainable solutions and empower growing community. So our planter community is aware. This institute has released 13 Arabica varieties and 3 Robusta varieties, and some of the landmark varieties like Selection 795, Kaveri, Chandragiri, C into R, which speak volumes on its contribution to the planting community. And also, it may be really surprising to this audience that CCRI hosts one of the largest germplasm which shows its might in the breeding, which is second to none among the coffee producing countries. Since inception, it has trained thousands and thousands of hands and sustained the coffee industry in the country. and CCRI as of now it has got several national and international collaborations to keep the research on coffee a vibrant one. And CCRI also feels proud at this moment for having extended various industrial support to the planting community and also the stakeholders, such as supply of quality seeds, planting material, including our soil and chemical analysis, and so on so forth. In this backdrop, it is a proud moment for all of us to realize that CCRI is celebrating its 100th year of its yeoman service this month from 20th to 22nd. To commemorate the same in a befitting manner, a 3-day celebration was envisioned as a confluence of science, sustainability, policy, industry, and farming communities. I can confidently say that this event successfully brought together the researchers, academicians, planners, exporters, entrepreneurs, growers, FPOs, women stakeholders, and plantation workers from across the coffee growing regions of India and also beyond. And there was a dedicated conference which had 10 different sessions with important topics which dealt on sustainability, soil health, organic farming, crop diversification, climate change and its impact, specialty coffee, labor savings strategies, and IoT and coffee plantations. The sharing of knowledge from more than 50 speakers, including the session chairs, so they shared their knowledge and expertise to all the participants. The deliberations highlighted the need for science-driven, regional-specific, and farmer-centric solutions to ensure resilience, profitability, and sustainability of coffee sector under changing climatic and economic conditions. The event also featured technical workshops, cupping sessions, field demonstrations, and exhibitions, which provided hands-on exposure to emerging technologies, machinery, inputs, and best practices. The participation of industry partners and research organizations strengthened the linkage between the research and extension and commercialization for all these 3 days. And there were 150 stalls from various organizations, and there were demonstrations of in-house technologies which have emerged from this institute, and also we partnered with various private R&D. They demonstrated around 25 various technologies inside the field. In a nutshell, the key highlights of this centenary mega celebrations included release of 2 improved Arabica varieties, namely CCRI Suraksha and CCRI Shadabdi, which were dedicated to the planting community. And also, we have witnessed the launch of sustainability code exclusively for Indian coffee. And also, we have released various technology in the name of special micronutrient formulation, trichoderma enriched biochar, microbial consortium, biocapsules, a technology in the name of sprayable lime technology to manage white stem borer, and also various field demonstrations happened. And felicitation of the scientists who worked, progressive growers, and also farm workers, extension workers. So with these celebrations, to carry forward the legacy of CCRI, I am here to assure you that we rededicate ourselves to strengthen the R&D to work on developing climate resilient, high yielding Arabica varieties and large scale clonal propagation of elite varieties through tissue culture, and also supply of F1 hybrids. And also we will be concentrating on precision agronomy using digital tools for efficient water and nutrient management. So we are also determined to work on developing and validation of various cost effective machinery to be used in the coffee plantations, and also site-specific nutrient management studies and soil health restoration through biofertilizers, biostimulants, and other bioproducts also we are in it. And also now carbon sequestration studies is also gaining momentum as per the mandate of our research activities. And also we are doing our level best to come out with various eco-friendly management practices for managing major pests and diseases of coffee. And now there is a need to have a precision fermentation and drying technology for enhancing the quality of Indian coffee to get our own mark in the world map. And also energy efficient decentralized processing systems for farmers, also there is a need. And reduction of post harvest losses through improved storage and handling and standardized AI assisted quality evaluation system will also be explored. And also development of functional ready to drink and premium coffee products to secure the future market. These are all our future objectives to fulfill the need of the planting community. With these reflections, I extend my sincere and heartfelt thanks to all who have contributed to the successful conduct of CCRI centenary celebrations, both directly and indirectly. I place on record my deep appreciation to all my colleagues, scientists, officers, staff, and farm personnel who worked tirelessly, often through sleepless nights, to plan and execute this mega event at very short notice. Their commitment, teamwork, and quiet dedication truly reflect the spirit of CCRI. Let us collectively resolve to carry forward and strengthen the rich legacy of CCRI, ensuring that this great institution continues to serve Indian coffee and its growers with the same scientific excellence, integrity, and commitment in the years to come. Thank you. ಸಮಾರಂಭವನ್ನು ಉದ್ದೇಶಿಸಿ ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂಜೆ ದಿನೇಶ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾಫಿ ಬೆಳೆ ದೇಶದ ಆರ್ಥಿಕತೆಗೆ ಗಣನೀಯವಾದ ಕೊಡುಗೆಯನ್ನು ನೀಡುತ್ತಿದ್ದು ಕಾಫಿ ಕ್ಷೇತ್ರದಲ್ಲಿ ಇನ್ನೂ ಸಾಧಿಸಬೇಕಾದ ಸಾಧ್ಯತೆಗಳ ಕುರಿತು ವಿವರಿಸಿದರು. ಮಲೆನಾಡು ಭಾಗದ ಕಾಫಿ ಬೆಳೆಗಾರರು ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸರ್ಕಾರ ಗಮನಹರಿಸಬೇಕು ಎಂದು ಅವರು ಕೋರಿದರು. ಎಲ್ರಿಗೂ ನಮಸ್ಕಾರ. ಇದುವರೆಗೆ ತೆಂಗಿನ ಮರ ಮಾತ್ರ ಕಲ್ಪವೃಕ್ಷ ಆಗಿತ್ತು, ಇನ್ನು ಮುಂದಿನ ದಿವಸಗಳಲ್ಲಿ ಕಾಫಿ ನಮಗೆ ಕಲ್ಪವೃಕ್ಷ ಆಗುತ್ತೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ಕೊಡಬಹುದು. ಕಾಫಿ ಎಲೆಯಿಂದ ಟೀ ಮಾಡೋದನ್ನು ಮುಂದಿನ ದಿವಸಗಳಲ್ಲಿ ಬರುತ್ತೆ, ನಮ್ಮ CFTR ಅವರು ಅದನ್ನು ಕಂಡುಹಿಡಿದಿದ್ದಾರೆ. ಹಾಗೆ ಕಾಫಿ ಸಿಪ್ಪೆಯಿಂದ ಕರ್ಕರ ಕಾಫಿ ಅಂತ ಒಂದು ಬಂದಿದೆ, ಮತ್ತು ಕಾಫಿಯಿಂದ ಬಟ್ಟೆಗಳನ್ನು ನೀವು ಮಾಡಿರೋದನ್ನು ನೋಡಿದ್ದೀರಿ ನಮ್ಮ ಸ್ಟಾರ್ಟಪ್ಪಲ್ಲಿ. ಕಾಫಿ ವೇಸ್ಟಲ್ಲಿ ಬಯೋಫ್ಯೂಯಲ್ ಆಗ್ತಾ ಇದೆ, ಅಂದರೆ ಬಯೋಫ್ಯೂಯಲ್ ಮುಂದಿನ ದಿವಸಗಳಲ್ಲಿ ನಾನು ಎಲ್ಲಿ ನಿಮ್ಗೆ ರಾ ಮೆಟೀರಿಯಲ್ ಅಂತ ಕೇಳಿದರೆ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದರೆ, ಸರ್ ಇನ್ಸ್ಟೆಂಟ್ ಕಾಫಿ ವೇಸ್ಟ್ ಎಲ್ಲ ನಮಗೆ ಬೇಕು, ನಾವು ವಿ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಬಯೋಫ್ಯೂಯಲ್ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ನಮ್ಮ ಕೇಂದ್ರ ಮಂತ್ರಿಗಳು ಅದಕ್ಕೆಲ್ಲಾದರೂ ಕನೆಕ್ಟ್ ಆದರೆ ಅದು ದೊಡ್ಡ ಮಟ್ಟದಲ್ಲಿ ಕಾಫಿಗೆ ಸಹಾಯ ಆಗುತ್ತೆ. ಹಾಗೆ ಟೆಕ್ನಾಲಜಿ ಯಾವ ಥರ ಬಂದಿದೆ, 30 ಸೆಕೆಂಡಲ್ಲಿ ನಿಮ್ಮ ಕಾಫಿ ಕ್ವಾಲಿಟಿ ಗೊತ್ತಾಗುತ್ತೆ, ನೀವೆಲ್ಲ ನೋಡಿದ್ರಿ ನಮ್ಮ ಸ್ಟಾರ್ಟಪ್ಗಳಲ್ಲಿ. ಇದು ಇವತ್ತಿನ ಅದ್ಭುತಗಳಲ್ಲಿ ಒಂದು. 100 ವರ್ಷ ಇತಿಹಾಸ ಬೇರೆ ಆದರೆ 100 ವರ್ಷ ಭವಿಷ್ಯ ಯಾವ ದಿಕ್ಕಿನಲ್ಲಿರುತ್ತೆ ಅಂತ ಈ ಮಾತುಗಳಲ್ಲಿ ಬಹುಶಃ ನಿಮಗೆ ಅರ್ಥ ಆಗ್ಬೋದು ಅಂತ ನನ್ನ ಭಾವನೆ. ಒಂದು ತಿಳ್ಕೊಳ್ಳಿ, ಇಂತಹ ಕಾರ್ಯಕ್ರಮಗಳು ದೆಹಲಿ ಮಟ್ಟದಲ್ಲಿ ಆಗುತ್ತೆ. ದೆಹಲಿ ಮಟ್ಟದಲ್ಲಿ ಬಿಸ್ನೆಸ್ ಮೋಟಿವೇಶನ್ ಇರುತ್ತೆ, ಬಿಸ್ನೆಸ್ ಅವಕಾಶಗಳಿರುತ್ತೆ, ಈ ಕಾರ್ಯಕ್ರಮಗಳು ಅಂತಲ್ಲಾಗುತ್ತೆ. ಆದರೆ ನಾವು ಅದೇ ಥರದ ಕಾರ್ಯಕ್ರಮವನ್ನು ನಮ್ಮ ಸಣ್ಣ ಬೆಳೆಗಾರರಿಗೆ ತಲುಪಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಬಾಳೆಹೊನ್ನೂರಲ್ಲಿ ಈ ರೀತಿಯಾದ ಅದ್ಭುತ ಕಾರ್ಯವನ್ನು ಕೇವಲ 12 ದಿವಸದಲ್ಲಿ ಇದನ್ನು ಪ್ರಾರಂಭ ಮಾಡಿದ್ರು. ಹಾಗಾಗಿ ಕಾರ್ಯಕ್ರಮದಲ್ಲಿ ನಮ್ಮ ಸಣ್ಣ ಬೆಳೆಗಾರರಿಗೆ ಏನು ಅದ್ಭುತ ನಡೀತಾ ಇದೆ ಕಾಫಿಯಲ್ಲಿ ಅನ್ನೋದನ್ನು ತಿಳಿಸುವ ಸಣ್ಣ ಪ್ರಯತ್ನ ಇದಾಗಿದೆ. ಹಾಗೆ ನಾವೆಲ್ಲ ಮೊದಲು ಯಾರ್ದೋ ದೇಶದ ಒಂದು ಸ್ಟ್ಯಾಂಡರ್ಡ್ನ ಕೇಳ್ತಾ ಇದ್ದು ಅವ್ರನ್ನ ಅವಲಂಬನೆ ಮಾಡಿದ್ದು. ಮುಂದೆ ಈ ಕಾಫಿ ಮಂಡಳಿ ಏನು ಹೇಳುತ್ತೆ ಅಂದರೆ, ನಾವು ಸ್ಟ್ಯಾಂಡರ್ಡ್ನ ಸೆಟ್ ಮಾಡ್ತೀವಿ, ನೀವು ತಗೊಳ್ಳಿ ಅಂತ ಹೇಳ್ತಿದ್ವಿ. ಇದು ಇವತ್ತಿನ ಕಾಫಿ ಮಂಡಳಿ. ಬೆಳೆಗಾರರಲ್ಲಿ ಒಂದು ವಿನಂತಿ ಅಂದರೆ, ನಾನೊಬ್ಬ ಸಾಮಾನ್ಯ ಬೆಳೆಗಾರ, ಮಗನಾಗಿ ಹುಟ್ಟಿ ಬಂದಿದ್ದೀನಿ, ಆದರೆ ಆಲ್ ಡೇಸ್ ಆರ್ ನಾಟ್ ಸಂಡೇಸ್. ನಾವು ಇವತ್ತು 10,000 ರೂಪಾಯಿ ಕಾಫಿಯನ್ನು ನಾಗಾಲ್ಯಾಂಡಲ್ಲಿ 1 ಕೆಜಿಗೆ ಕಾಫಿಯನ್ನು ಮಾರ್ತಿರೋದನ್ನು ನೋಡಿದ್ದೀವಿ. ನಿನ್ನೆ ಎಕ್ಸಿಬಿಷನ್ಗೆ ಹೋದಾಗ ಮತ್ತೊಂದು ಅದ್ಭುತ ಆಯಿತು. ಒಂದು ಕಾಫಿ ಬೀಜವನ್ನು 1,000 ರೂಪಾಯಿ ಮಾರ್ಬೋದು ಅಂತ ನಮ್ಮ ಅಕ್ಕಿಯಲ್ಲಿ ಮಾಡ್ತಾರಲ್ಲ ಆರ್ಟಿಸ್ಟು, ಅವರು ಹೇಳಿದರು ಯಾವ ರೀತಿ ಮಾರುಕಟ್ಟೆಯ ಯೋಚನೆಗಳನ್ನು ನಾವು ಮಾಡಬಹುದು ನಮ್ಮ ಯುವಕರು ಅನ್ನೋದಕ್ಕೆ ಇದೆಲ್ಲ ಪ್ರೇರಣೆ ಆಗುತ್ತೆ. ಆದರೆ ಬೆಳೆಯ ಬೆಲೆ ಕಡಿಮೆ ಆಗ್ತಾ ಇದೆ, ನೀವು ಎಚ್ಚರಿಕೆಯಿಂದ ನಿಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಬೇಕು, ಎಲ್ಲ ದಿವಸ ಈ ಬೆಲೆ ಸಿಕ್ಕಲ್ಲ, ಹಾಗಾಗಿ ಸಿಕ್ಕಿದ ಅವಕಾಶವನ್ನು ಒಂದು ಪ್ಲಾನಿಂಗಲ್ಲಿ ಎಕ್ಸಿಕ್ಯೂಟ್ ಮಾಡಿದರೆ ಬಹುಶಃ ಅದು ಹೆಚ್ಚು ಅರ್ಥಪೂರ್ಣವಾಗುತ್ತೆ. ಅದಕ್ಕಾಗಿ ನಾವು ಏನು ಮಾಡಿದ್ದೀವಿ ಅಂದರೆ, ಏಳು ಬೀಜಗಳಿಂದ 700,000 ಟನ್ನ ಉತ್ಪಾದನೆಯನ್ನು ಭಾರತದಲ್ಲಿ ಮಾಡಬೇಕು ಅಂತ ಯಾಕೆ ಮಾಡಿದೀವಿ ಅಂದರೆ ನಿಮ್ಮ ಪ್ರತಿ ಎಕರೆಗೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಬೇಕು, ಕಡಿಮೆ ಬೆಲೆ ಬಂದಾಗಲೂ ನೀವು ಒಂದಷ್ಟು ಆರ್ಥಿಕ ಸದೃಢತೆಯನ್ನು ಇಟ್ಕೊಂಡು 700,000 ಟನ್ನ ಉತ್ಪಾದನೆ 2047 ನಾವು ಮಾಡಬೇಕು ಅಂತ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ. ಇದು ನಮ್ಮ ಫ್ಯೂಚರಿಸ್ಟಿಕ್ ಪ್ರೋಗ್ರಾಮ್ ಆಫ್ CCRI, ಅಂದರೆ ಭವಿಷ್ಯದಲ್ಲಿ CCRI ಏನು ಕೆಲಸ ಮಾಡಬೇಕು ಅನ್ನೋದನ್ನು ನಾವೆಲ್ಲ ನೋಡಿದ್ದೀವಿ. ಕಾರ್ಯಕ್ರಮವನ್ನು ಸುಮ್ಮನೆ ನಾವು ಏನೋ ಒಂದು ಮಾಡಬೇಕು ಅಂತ ಮಾಡಲಿಲ್ಲ, ನಮ್ಮ CCRI ಮತ್ತು ಕಾಫಿ ಮಂಡಿಯಲ್ಲಿ ಪ್ರತಿಯೊಬ್ಬರು ಇದು ಹೃದಯದಿಂದ ಮಾಡಿದ ಕಾರ್ಯಕ್ರಮ. ಗ್ರಾಮಾಂತರ ಮಟ್ಟದಲ್ಲಿ ಈ ರೀತಿ ಕಾರ್ಯಕ್ರಮ ಮಾಡೋದಕ್ಕೆ ತುಂಬ ಜಾಗ್ರಫಿಕಲ್ ಚಾಲೆಂಜಸ್ ಇರುತ್ತೆ, ಅದನ್ನು ಮೀರಿ ಒಂದಷ್ಟು ನಾವು ಕೆಲಸವನ್ನು ಮಾಡೋ ಪ್ರಯತ್ನ ಮಾಡಿದ್ದೀನಿ. ಕಳೆದ 19 ವರ್ಷದಿಂದ ಒಂದು ಪತ್ರಿಕೆಯನ್ನು ಗ್ರಾಮೀಣ ಭಾಗದಿಂದ ನಡೆಸ್ತಾ ಅನೇಕ ಅನುಭವಗಳನ್ನು ಕೊಟ್ಟಿದ್ದ ಮುಖಾಂತರ ನಾವು ಹಳ್ಳಿ ಹಬ್ಬ ಮತ್ತು ಬೇರೆ ಬೇರೆ ಕಾರ್ಯಕ್ರಮ ಮಾಡಿದ್ರಿಂದ ನಾವು ಬೆಳೆಗಾರರಿಗೆ ಏನು ಸಮಸ್ಯೆ ಇದೆ ಆ ಸಮಸ್ಯೆಗೆ ಉತ್ತರವನ್ನು ಕೊಡುವ ಸಣ್ಣ ಪ್ರಯತ್ನ ಈ ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಒಟ್ಟಾಗಿ ನಾವು ಏನು ಹೇಳಬೇಕು ಅಂದರೆ ದೊಡ್ಡ ಕಂಪನಿಗಳಿಂದ ನಾವು ಎಲ್ಲರನ್ನೂ ಕರೆದಿದ್ದು ಈ ಬಾಳೆಹೊನ್ನೂರಿನ CCRIಗೆ ಬಂದರು. ಅದೇ ರೀತಿ ಸ್ಟಾರ್ಟ್ಅಪ್ ಸಣ್ಣ ಕಂಪನಿಗಳು ಬಾಳೆಹೊನ್ನೂರಿನ CCRIಗೆ ಬಂದು ನಮ್ಮ ಬೆಳೆಗಾರರಿಗೆ ಅನೇಕ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಎಲ್ಲ ವಿಚಾರಗಳಿಗೆ ನಾವು ಅವರೆಲ್ಲರಿಗೂ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ಈಗ ಬೆಳೆಗಾರರಿಗೆ ಅನೇಕ ಸಮಸ್ಯೆಗಳಿದೆ, ನಾವು ಭವಿಷ್ಯವನ್ನು ಕನಸನ್ನು ನಿಮಗೆ ಕಾಣಿಸ್ತಾ ಇದ್ದೀವಿ, ಆದರೆ ಆ ಕನಸು ನನಸಾಗಬೇಕು ಅಂದರೆ ನಮ್ಮ ಕೇಂದ್ರ ಮಂತ್ರಿಗಳಾದ ಕುಮಾರಸ್ವಾಮಿಯವರ ಸಹಾಯ ನಮಗೆ ಬೇಕಾಗತ್ತೆ. ಇನ್ನೊಂದು, ಇದು ಎಕ್ಸ್ಪೋರ್ಟ್ ಕಮಾಡಿಟಿ, 70% ಕಾಫಿಯನ್ನು ನಾವು ಎಕ್ಸ್ಪೋರ್ಟ್ ಮಾಡೋದ್ರಿಂದ ನಮಗೆ ಕ್ರಾಪ್ ಲೋನಲ್ಲಿ 3% ಏನಾದರೂ ಇಂಟ್ರೆಸ್ಟ್ ಕೊಟ್ಟರೆ ನಮ್ಮ ಬೆಳೆಗಾರರಿಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋದು ಒಂದು. ಹಾಗೆ ಒಂದು ವಿನಂತಿ ಅಂದರೆ, ನಾನು ಚೈನಾ ಅಥವಾ ವಿಯೆಟ್ನಾಂ ಬೇರೆ ಬೇರೆ ದೇಶದಲ್ಲಿ ಸುತ್ತಾಗ ಕಾಫಿ ಸ್ಪೆಸಿಫೈಡ್ ಅಥವಾ ಕ್ರಾಪ್ ಸ್ಪೆಸಿಫೈಡ್ ಮೆನ್ಯೂರನ್ನು ತಯಾರು ಮಾಡ್ತಾ ಇದ್ದಾರೆ. ಆದರೆ ಭಾರತದಲ್ಲಿ ನಾವು ಫಾರ್ಮುಲಾ ಕೊಡ್ತೀವಿ, CCRI ಕೊಡ್ತೀವಿ, ಆದರೆ ರಾಸಾಯನಿಕ ಮಂತ್ರಿಗಳೊಂದಿಗೆ ತಾವು ಮಾತನಾಡಿ ಹಾಸನದಲ್ಲಿ ಒಂದು ಬ್ಲೆಂಡಿಂಗ್ ಅಂದರೆ ಕಾಫಿ ಸ್ಪೆಸಿಫೈಡ್ ಮೆನ್ಯೂರ್ ಅಥವಾ ಬೇರೆ ಸ್ಪೆಸಿಫೈಡ್ ಮೆನ್ಯೂರ್ಗಳನ್ನು ಹಾಸನದಲ್ಲಿ ಒಂದು ಉತ್ಪಾದನಾ ಘಟಕವನ್ನು ಮಾಡಿದರೆ, ಯಾಕೆಂದರೆ ಟ್ರೈನ್ ಇದೆ ಅಲ್ಲಿ ಎಲ್ಲ ಅವಕಾಶಗಳಿದೆ, ಅದನ್ನು ಮಾಡಿದರೆ ಬಹುಶಃ ಅವರು ಕೈಗಾರಿಕೆ ಮಂತ್ರಿಗಳಾಗಿ ಒಂದು ಅಲ್ಲಿಗೂ ಕೊಡುಗೆ ನೀಡಿದಂಗಾಗುತ್ತೆ, ಬೆಳೆಗಾರರಿಗೆ ದೊಡ್ಡ ಕೊಡುಗೆಯನ್ನು ನೀಡುತ್ತೆ. ನಾವು ನಿಮ್ಮೊಂದಿಗೆ ರಾಸಾಯನಿಕ ಮಂತ್ರಿಗಳನ್ನು ಭೇಟಿಯಾಗೋದಕ್ಕೆ ಬರ್ತೀವಿ, ಈ ವಿಚಾರದಲ್ಲಿ ನಾವು ತಮ್ಮ ಸಲಹೆ ಮತ್ತು ಸಹಕಾರವನ್ನು ಬೇಡ್ತೀವಿ. ಹಾಗೆ ನಾವೆಲ್ಲರೂ ಸೇರಿ ಭಾರತೀಯ ಕಾಫಿಯನ್ನು ಇನ್ನಷ್ಟು ಬೆಳೆಸೋಣ, ಪಸರಿಸೋಣ, ಹಾಗೆ ಆಹ್ಲಾದಿಸೋಣ, ಒಟ್ಟಾರೆಯಾಗಿ ಕಾಫಿ ಬೆಳೆಗಾರರ ಬದುಕನ್ನು ನಾವೆಲ್ಲರೂ ಸೇರಿ ಹಸನಾಗಿಸೋಣ ಅಂಥೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ TD ರಾಜೇಗೌಡ ಅವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಮಾನವ ಹಾಗೂ ವನ್ಯಜೀವಿಗಳ ಸಂಘರ್ಷ ನಿರಂತರವಾಗಿ ನಡೆದಿದ್ದು, ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಆಲೋಚಿಸಬೇಕಿದೆ ಎಂದು ಅವರು ಹೇಳಿದರು. ಇವತ್ತು ಭಾರತ ದೇಶಕ್ಕೆ ಯಾವ ರೀತಿ ಕಾಫಿ ಬಂತು ಅಂತಕ್ಕಂಥದ್ದು ಹೇಳಿದರು. ಒಬ್ಬ ಬಾಬಾ ಬುಡನ್ ಅಂತಕ್ಕಂಥ ತನ್ನ ಗಡ್ಡದ ಮುಖಾಂತರ 7 ಬೀಜಗಳನ್ನು ತಂದು ಆವಾಗ ಬೀಜಗಳನ್ನೆಲ್ಲೂ ತಗೊಂಡೋಗೋಕ್ಕೆ ಭಾಳ ರಿಸ್ಟ್ರಿಕ್ಷನ್ ಇತ್ತು. ಅಂಥ ಸಂದರ್ಭದಲ್ಲಿ ಇವತ್ತು ಇಂಡಿಯಾಗೆ ಪರಿಚಯಿಸಿ ಇವತ್ತು ನಾವು 7 ಬೀಜದಿಂದ 700,000 ಟನ್ ಕಾಫಿ ಬೆಳೆಯುವಂಥ ಒಂದು ಗುರಿಯನ್ನು ನಾವು ಇವತ್ತು ನಿರೀಕ್ಷೆ ಮಾಡಿಟ್ಟು ನಾವು ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ಏನಾಗಿದೆ ಪ್ರಪಂಚದಲ್ಲಿ, ವಿಶೇಷವಾಗಿ ಭಾರತ ಮತ್ತು ಕರ್ನಾಟಕದಲ್ಲಿ ಕಾಫಿ ಬೆಳೆಗಾರರೊಂದು ಭಾಳ ದೊಡ್ಡ ಟೈಕೂನ್ಗಳು ಅಂತೇಳಿ ತಿಳ್ಕೊಂಡಿದ್ದಾರೆ ಸರ್. ಕಾಫಿ ಉದ್ಯಮ ಅತ್ಯಂತ ಕಷ್ಟಕರವಾದ ಉದ್ಯಮ. ಏನಾಗಿದೆ ಅಂದರೆ ಕಾಫಿ ಬ್ರಿಟಿಷ್ ಕಲ್ಚರಿಂದ ಬಂದಿದ್ದು, ಹಾಗಾಗಿ ನಾವಿನ್ನು ಅದೇ ದಾಟಿನಲ್ಲಿ ನಾವು ನಡವಳಿಕೆಯಲ್ಲಿ ನಾವು ತೋರಿಸ್ತಾ ಇದ್ದೇವೆ ಹೊರತು ಕಾಫಿ ಬೆಳೆಗಾರರು ಯಾರು ಭಾಳ ಸಮೃದ್ಧವಾದ ನೆಮ್ಮದಿಯ ಜೀವನವನ್ನು ನಡೆಸ್ತಾ ಇಲ್ಲ. 7 ಬೀಳುಗಳನ್ನೆಲ್ಲವನ್ನು ನಾವು ಕಂಡಿದ್ದೇವೆ. ಇದು ಭಾಳ ಖುಷಿ ತರತಕ್ಕಂಥ ಒಂದು ಉದ್ಯಮ. ನಾವು ಸಿದ್ಧಾರ್ಥ ಅವ್ರನ್ನ ಕೂಡ ನೆನೆಸ್ಕೊಬೇಕು. ಇವತ್ತು ನಮ್ಮ ಕಾಫಿಯನ್ನು ದೇಶ ಮಾತ್ರ ಅಲ್ಲ ಇಡೀ ಪ್ರಪಂಚಕ್ಕೆ ಮಾರುಕಟ್ಟೆ ಮಾಡುವ ಮುಖಾಂತರ, ಅಂದರೆ ಪ್ರಮೋಷನ್ ಮಾಡುವ ಮುಖಾಂತರ ಇಡೀ ಇಂಡಿಯನ್ ಕಾಫಿಗೆ ಗಮನವನ್ನು ಸೆಳೆಯುವಂಥ ಮಟ್ಟಕ್ಕೆ ಅವರು ಕಾಫಿ ಉದ್ಯಮವನ್ನು ಬೆಳೆಸಿರ್ತಕ್ಕಂಥದ್ದನ್ನು ನಾವು ಇವತ್ತು ನೆನೆಸ್ಕೊಳ್ಬೇಕಾಗ್ತದೆ. ಇವುಗಳ ಮಧ್ಯೆ ಕೆಲವು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ಸರ್. ಒಂದು ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷ, ನಮಗೆ ಶಾಶ್ವತ ಪರಿಹಾರ ಕೊಡೋದಕ್ಕೋಸ್ಕರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ ಕಾರ್ಯಕ್ರಮವನ್ನು ರೂಪಿಸ್ತಲೇ ಇದ್ರೆ ನಾವು ಇವತ್ತು ಇದ್ದ ನಾಳೆ ಇರ್ತೀವಿ ಅಂತಕ್ಕಂಥ ಗ್ಯಾರಂಟಿ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಕಾಡು ಪ್ರಾಣಿಗಳ ಸಂಖ್ಯೆ ದಿನೇ ದಿನ ಜಾಸ್ತಿ ಆಗ್ತಾ ಇದೆ, ಆಮೇಲೆ ಆತಂಕದಲ್ಲಿ ಬದುಕನ್ನು ಕಾಣ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಅದಕ್ಕೆ ಏನು ವೈಲ್ಡ್ ಲೈಫ್ ಏರಿಯಾ ಇದೆ ಅದಕ್ಕೆ ರೈಲ್ವೆ ಬ್ಯಾರಿಕೇಡ್ ಅಥವಾ ಇನ್ನೇನಾದರೂ ಒಳ್ಳೆಯ ಒಂದು ತಂತ್ರಜ್ಞಾನ ಬಳಸಿ ಕಾಡಿನಲ್ಲಿರೋ ಪ್ರಾಣಿ ಊರುಗಳಿಗೆ ಬರದಲ್ಲೇ ಇರೋ ರೀತಿ ನಾವು ಕೃಷಿ ಚಟುವಟಿಕೆಗಳಲ್ಲಿ ಏನು ನಾವು ಬದುಕಲ್ಲಿ ಕಟ್ಕೊಂಡಿದ್ವಿ ಅವುಗಳಿಗೆ ಬಂದು ಹಾನಿ ಮಾಡದಲ್ಲೇ ಇರೋ ರೀತಿ ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂಥ ಅಗತ್ಯ ಇದೆ. ತಾವು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಭೆ ಕರೆದು ಅದಕ್ಕೊಂದು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ಕಳಕಳಿಯ ಮನವಿ ನಾನು ತಮ್ಮ ಮುಂದೆ ಮಾಡಲಿಕ್ಕೆ ಬಯಸ್ತೇನೆ. ಪ್ರಪಂಚದ ಗಮನ ಸೆಳೆಯುವಂಥ ಮಟ್ಟಕ್ಕೆ ಈ ಒಂದು ಬಾಳೆಹೊನ್ನೂರು ಸಂಶೋಧನಾ ಕೇಂದ್ರ ಬೆಳಿಬೇಕು. ನಾನೊಬ್ಬ ಈ ಕ್ಷೇತ್ರದ ಶಾಸಕರಾಗಿ ಎಲ್ಲ ರೀತಿಯ ಸಹಕಾರಗಳನ್ನು ಇವತ್ತು ಕೊಟ್ಟಿದ್ದೀವಿ. ಈ ರಸ್ತೆ ಬಹುಶಃ ಇನ್ನೊಂದು ತಿಂಗಳು ಮುಂಚೆ ಬಂದು ಇಲ್ಲಿ ಬರಂಗಿರಲಿಲ್ಲ. ದಿನೇಶ್ ಅವರು ಮತ್ತು ನಮ್ಮ ಇಲ್ಲಿಯ ಮುಖ್ಯಸ್ಥರು ಬಂದು ಗಮನ ಸೆಳೆದಂಥ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ದುರಸ್ತಿ ಮಾಡಿಕೊಟ್ಟಿದ್ವಿ. ಮುಂದಿನ ದಿನಗಳ ಇದನ್ನು ಒಂದು ಡಬಲ್ ರೋಡ್ ಮಾಡುವ ಮುಖಾಂತರ ಮತ್ತು ಈಗಾಗಲೇ ತಾವೇನು ಕನ್ಸರ್ನ್ ಕಟ್ಟಿದ್ದೀರೋ ಒಂದು ಕಾಫಿ ಶಾಪನ್ನು ಸ್ಥಾಪನೆ ಮಾಡಬೇಕು, ಇಂಡಿಯನ್ ಕಾಫಿ ಬೋರ್ಡ್ ಮುಖಾಂತರ ಏನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು. ಅದನ್ನು ಈಗಾಗಲೇ ಜಿಲ್ಲಾಧಿಕಾರಿಗಳೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಚರ್ಚೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಅತ್ಯಂತ ಕಡಿಮೆ ಅವಧಿನಲ್ಲಿ ಯಶಸ್ವಿಯಾಗಿ ಈ ಒಂದು ಸಂಶೋಧನಾ ಕೇಂದ್ರಕ್ಕೆ ಮರುಜೀವ ತುಂಬುವ ಮತ್ತು ಇದು ದೇಶದ ಪ್ರಪಂಚದ ಗಮನವನ್ನು ಸೆಳೆಯುವ ಮಟ್ಟಕ್ಕೆ ದಿನೇಶ್ ಅವರು ಬೆಳೆಸ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ನಮ್ಮೆಲ್ಲ ಸಂಪೂರ್ಣ ಸಹಕಾರ ಇದೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಕೇಂದ್ರ ಸರ್ಕಾರದ ಭಾರಿ ಕೈಗಾರಿಕೆ ಹಾಗೂ ಉಕ್ಕು ಖಾತೆಯ ಸಚಿವರಾದ ಹೆಚ್.ಡಿ. ಕುಮಾರಸ್ವಾಮಿ ಅವರು ಸಮಾರಂಭವನ್ನ ಉದ್ಘಾಟಿಸಿ ಮಾತನಾಡಿದರು. ಕಾಫಿ ಬೆಳೆಗಾರರ ಆರ್ಥಿಕ ಬಲವರ್ಧನೆಗಾಗಿ ಶ್ರಮಿಸುತ್ತಿರುವ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳನ್ನು ಅವರು ಶ್ಲಾಘಿಸಿದರು. ಕಾಫಿ ಬೆಳೆಗಾರರು ಎದುರಿಸುತ್ತಿರುವ ಅನೇಕ ಜ್ವಲಂತ ಸಮಸ್ಯೆಗಳಿಗೆ ಸರ್ಕಾರದ ಮಟ್ಟದಲ್ಲಿ ಪರಿಹಾರ ಕಂಡುಕೊಳ್ಳಲು ಸಹಕರಿಸುವುದಾಗಿ ಅವರು ಹೇಳಿದರು. ಕಾಫಿ ಬೆಳೆಗಾರರ ಸಮಸ್ಯೆ, ನಾನು ಕಾಫಿ ಬೆಳೆಗಾರರ ಆಗದೇ ಇದ್ದರೂ ಭಾಳ ಹತ್ತಿರದಿಂದ ನಿಮ್ಮ ಸಮಸ್ಯೆಗಳು ಏನು ಅನ್ನೋದನ್ನು ಸ್ವಲ್ಪ ಅರ್ತ್ಕೊಂಡಿದ್ದೇನೆ. ನಾನು ಈ ಸಂಸ್ಥೆಯ ನಿರ್ದೇಶಕರಿಗೆ ಹೇಳ್ತಕ್ಕಂಥದ್ದು, ಈ ಮೂರು ದಿನಗಳಲ್ಲಿ ಹಲವಾರು ವಿಜ್ಞಾನಿಗಳು, ಹಲವಾರು ರೀತಿಯ ಸಂಶೋಧನೆ ಮಾಡಿರ್ತಕ್ಕಂಥವರು ಈ ಸಭೆಯಲ್ಲಿ ಕಾಫಿ ಬೆಳೆಗಾರರ ಆರ್ಥಿಕ ಶಕ್ತಿಯನ್ನು ವೃದ್ಧಿ ಮಾಡಲಿಕ್ಕೆ ಮತ್ತು ಉತ್ತಮವಾದಂಥ ಕಾಫಿ ಬೆಳೆಯನ್ನು ಬೆಳೀತಕ್ಕಂಥ ನಿಟ್ಟಿನಲ್ಲಿ ಹೊಸ ಸಂಶೋಧನೆಗಳ ಮುಖಾಂತರ ಕಾಫಿ ಬೀಜವನ್ನು ಸಂಶೋಧಿಸಿ ನಮ್ಮ ರೈತರಿಗೆ ಸರಬರಾಜು ಮಾಡ್ತಕ್ಕಂಥದ್ದು ಈ ಸಂಸ್ಥೆಯಿಂದ ಈಗಾಗಲೇ ಅವ್ರು ಹೇಳ್ತಕ್ಕಂಥ ರೀತಿಯಲ್ಲಿ ಬಹಳ ಗಂಭೀರವಾಗಿ ಸೂಕ್ಷ್ಮವಾಗಿ ನಾವು ಈ ಸಂಸ್ಥೆಯಿಂದ ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಅವ್ರನ್ನ ಅಭಿನಂದಿಸ್ತೀನಿ. ಇತ್ತೀಚಿನ ದಿನಗಳಲ್ಲಿ ಹಲವಾರು ರೀತಿಯ ಹವಾಗುಣದ ವ್ಯತ್ಯಾಸಗಳು, ವಿಶೇಷವಾಗಿ ಕೊಡಗು ನಮ್ಮ ಚಿಕ್ಕಮಗಳೂರು ಭಾಗದ ಮೂಡಿಗೆರೆ ಆ ಭಾಗದಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿ ಹಲವಾರು ಕಾಫಿ ಬೆಳೆಗಾರರು ಎದುರಿಸ್ತಕ್ಕಂಥ ನಿಮ್ಮ ಸಮಸ್ಯೆಗಳು. ಇನ್ನೇನು ಕಾಫಿ ಬೆಳೆಯನ್ನು ಕೀಳಬೇಕು, ಕೆಲವು ಹವಾಗುಣದ ವೈಪರೀತ್ಯಗಳಲ್ಲಿ ನಷ್ಟಕ್ಕೊಳಗಾಗ್ತಕ್ಕಂಥದ್ದು ಸಹ ನೋಡ್ತಾ ಇದ್ದೇವೆ ಈಗಿನ ಒಂದು ವ್ಯವಸ್ಥೆ ನೋಡಿದಾಗ. ಅದಕ್ಕೋಸ್ಕರಲೇ ಇವತ್ತು ವಿಶ್ವದಲ್ಲಿ ಈ ಕ್ಲೈಮೆಟಿಕ್ ಚೇಂಜ್ ವಿಷಯದಲ್ಲಿ ಅತ್ಯಂತ ಗಂಭೀರತೆಯಿಂದ ನಾವು ಎಲ್ಲಿ ಈ ಒಂದು ಪ್ರಕೃತಿಯ ಮೇಲೆ ಗದಾಪ್ರಹಾರ ಮಾಡಿದ್ದೇವೆ, ಸರಿಪಡಿಸೋದು ಹೇಗೆ ಅಂತೇಳಿ ಹಲವಾರು ರೀತಿಯ ಸಮಾವೇಶಗಳೇನು ನಡೀತಾ ಇದೆ. ಆದರೂ ಸಹ ನಾವು ಪ್ರತಿನಿತ್ಯ ಒಂದಲ್ಲ ಒಂದು ಕಷ್ಟಗಳನ್ನ ಅನುಭವಿಸ್ತಾ ಇದ್ದೇವೆ. ಏಕೆಂದ್ರೆ ನಾನು ನೋಡಿದ್ರೆ ನಿಮ್ಮ ಹೃದಯ ವೈಶಾಲ್ಯತೆ ಭಾಳ ದೊಡ್ಡದು. ನಮ್ಮ ಕಾಫಿ ಪ್ಲಾಂಟರ್ಗಳದು ಚೆನ್ನಾಗಿದ್ದರೆ ಯಾರಿಗೆ ಏನು ಬೇಕಾದರೂ ಬಂದು ಕಷ್ಟ ಅಂದರೆ ತಾವು ಸಹಕಾರ ಕೊಟ್ಟು ಎಲ್ಲರ ಜೊತೆ ಒಂದು ಉತ್ತಮ ಅಂತ ಜೀವನ ಮಾಡ್ತೀವಿ ಎಂದು ಸಹ ಯೋಚನೆ ಮಾಡಲ್ಲ ನೀವು ನನಗೆ ಗಮನಿಸಿರ್ತಕ್ಕಂಥದ್ದು. ನಾನು ಒಂದು ನಿಮಗೆ ಹೇಳ್ತೀನಿ ಕಾಫಿ ಬೆಳೆಗಾರರಿಗೆ, ಇತ್ತೀಚೆಗೆ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿಯವರು ಹಲವಾರು ವಿದೇಶಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ, ಸಣ್ಣ ಸಣ್ಣ ದೇಶಗಳಿಗೂ ಭೇಟಿ ಕೊಡ್ತಾ ಇದ್ದಾರೆ. ಆ ದೇಶಗಳ ಜೊತೆಯಲ್ಲಿ ಒಂದು ಬೈಲ್ಯಾಟ್ರಲ್ ಅಗ್ರಿಮೆಂಟ್ಗಳು ಆಗ್ತಾ ಇದ್ದಾವೆ. ನಮ್ಮ ದೇಶದಲ್ಲಿ ಬೆಳೆಯತಕ್ಕಂಥ ನಮ್ಮ ರೈತರ ಬೆಳೆ ಏನಿದೆ ಕೆಲವು ದೇಶದಲ್ಲಿ ಯಾವುದೇ ರೀತಿಯ ತೆರಿಗೆಯನ್ನು ವಿಧಿಸದೆ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಕೆಲವು ದೇಶಗಳ ಜೊತೆಯಲ್ಲಿ ಯಶಸ್ಸು ಕಂಡಿದ್ದಾರೆ ಪ್ರಧಾನಮಂತ್ರಿಗಳು. ಆ ಹಿನ್ನೆಲೆಯಲ್ಲಿ ಕೆಲವು ದೇಶಕ್ಕೆ ನೀವು ಕಾಫಿ ಬೆಳೆನ ಸರಬರಾಜು ಮಾಡಿದ್ರೆ ಬಹುಶಃ ತೆರಿಗೆಯಿಂದ ಮುಕ್ತಿ ಪಡಿತೀರಿ. ನೀವು ವನ್ಯಜೀವಿಗಳು ಮತ್ತು ಮಾನವನ ನಡುವೆ ನಡೀತಾ ಇರತಕ್ಕಂಥ ಈ ಸಂಘರ್ಷ ಇದೆಯಲ್ಲ, ರಾಜೇಗೌಡರು ಹೇಳಿದಂಗೆ 20 ಲಕ್ಷವೋ 15 ಲಕ್ಷವೋ ಕೊಡೋದ್ರಿಂದ ಜೀವ ವಾಪಸ್ ತರೋಕ್ಕಾಗಲ್ಲ. ಈ ಜೀವ ಉಳಿಸೋದು ಹೇಗೆ ಅನ್ನೋದು ನೋಡಬೇಕಲ್ಲ. ಈ ರೈಲ್ವೆ ಗರ್ಡರ್ಸ್ ಏನಿದೆ ಅದನ್ನು ಇಡೀ ರಾಜ್ಯದಲ್ಲಿ ನಮ್ಮ ಕಾಡು ಪ್ರದೇಶ ಎಲ್ಲಿದೆ ಆನೆಗಳು ಒಳಗಡೆ ಬರದೇ ಇರತಕ್ಕಂಥ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಒಂದು ಚಾಲನೆ ಕೊಟ್ಟೆ. ಇದು ಪ್ರಮುಖವಾಗಿ ಆಗಬೇಕಾಗಿರೋದು. ಏಕೆಂದರೆ ಇವತ್ತು ನೀವು ಮನೆಯಿಂದ ಹೊರಕ್ಕೆ ನೆಮ್ಮದಿಯಿಂದ ಹೋಗಕ್ಕೆ ಸಾಧ್ಯವೇ ಇಲ್ಲ, ಮತ್ತೆ ಜೀವ ಉಳಿತದೋ ಇಲ್ಲವಪ್ಪ ಅಂತಕ್ಕಂಥ ಒಂದು ಭಯದಲ್ಲೇ ನೀವು ಓಡಾಡಬೇಕಾದಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವು ನಿಮ್ಮನ್ನು ಇಟ್ಟಿದ್ದೀವಿ. ಅದರಿಂದ ಈ ವಿಷಯದಲ್ಲಿ ಎಲ್ಲ ರೀತಿಯಲ್ಲೂ ಒಂದು ಮಾನವರ ರಕ್ಷಣೆಯನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ವೈಜ್ಞಾನಿಕವಾಗಿ ನಾವು ಏನು ಮಾಡಬೇಕು ಅದನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಿಮಗೆ ಸಹಕಾರ ಕೊಡ್ತೀವಿ ಅಂತಕ್ಕಂಥ ಒಂದು ಮಾತು, ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿ ಇವತ್ತು ನಮ್ಮ ಎಲ್ಲ ನಮ್ಮ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಕಾಫಿ ಪ್ಲಾಂಟ್ಗಳ ಬದುಕಿಗೆ ಸಂಶೋಧನೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನಿಮ್ಮ ಕಾರ್ಯಕ್ರಮಗಳು ನಡೀಲಿ ಅಂತಕ್ಕಂಥ ಶುಭ ಹಾರೈಸಿ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಇದೇ ಸಂದರ್ಭದಲ್ಲಿ ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಗಳ ಕಾಫಿ ಬೆಳೆಗಾರರ ಸಂಘದ ಪದಾಧಿಕಾರಿಗಳು ಕಾಫಿ ಬೆಳೆಗಾರರ ವಿವಿಧ ಸಮಸ್ಯೆಗಳನ್ನು ಪರಿಹರಿಸುವಂತೆ HD ಕುಮಾರಸ್ವಾಮಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಶತಮಾನೋತ್ಸವ ಸಮಾರಂಭದ ಯಶಸ್ವಿಗಾಗಿ ಹಗಲಿರುಳು ದುಡಿದ ಕಾಫಿ ಮಂಡಳಿಯ ಅಧ್ಯಕ್ಷರಾದ MJ ದಿನೇಶ್, ಕಾಫಿ ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೂರ್ಮಾರಾವ್ ಹಾಗೂ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಂಶೋಧನಾ ನಿರ್ದೇಶಕರಾದ ಡಾ.M. ಸೆಂಥಿಲ್ ಕುಮಾರ್ ಅವರನ್ನು ಕೇಂದ್ರದ ಮಂತ್ರಿಗಳಾದ HD ಕುಮಾರಸ್ವಾಮಿ ಅವರು ಸನ್ಮಾನಿಸಿದರು. ಸಮಾರಂಭದಲ್ಲಿ ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ HK ಸುರೇಶ್, ಮಾಜಿ ಶಾಸಕರಾದ HM ವಿಶ್ವನಾಥ್, ಮಾಜಿ ಸಚಿವ BB ನಿಂಗಯ್ಯ, ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಕಾಫಿ ಮಂಡಳಿಯ ಕಾರ್ಯದರ್ಶಿ ಹಾಗೂ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೂರ್ಮಾರಾವ್ ಅವರ ಸ್ವಾಗತ ಭಾಷಣದೊಂದಿಗೆ ಆರಂಭವಾದ ಕಾರ್ಯಕ್ರಮ ನವೀನ್ ಕುಮಾರ್ ಅವರ ವಂದನಾರ್ಪಣೆಯೊಂದಿಗೆ ಸಂಪನ್ನಗೊಂಡಿತು. ಮೂರು ದಿವಸಗಳ ಕಾಲ ಮಲೆನಾಡಿನ ಕಾಫಿ ಬೆಳೆಗಾರರ ಕುತೂಹಲ ಹಾಗೂ ಆಸಕ್ತಿಯನ್ನು ತಣಿಸಿದ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಮಾನೋತ್ಸವ ಸಂಭ್ರಮ ಆಚರಣೆ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಇದುವರೆಗೆ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿ ಹಮ್ಮಿಕೊಂಡಿದ್ದ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಮಾನೋತ್ಸವ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ತಾಂತ್ರಿಕ ನೆರವು ದಿನಕರ ಶಾಸ್ತ್ರಿ. ಸಹಕಾರ RS ವಿಜಯ್ ಕುಮಾರ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ತೆಂಗಿನಲ್ಲಿ ಕಪ್ಪು ತಲೆ ಹುಳುವಿನ ನಿರ್ವಹಣಾ ಕ್ರಮಗಳು, ಹಾಗೇನೆ ತೆಂಗಿನ ಬೆಳೆಯಲ್ಲಿ ರೂಗೋ ಸುರುಳಿಯಾಕಾರದ ಬಿಳಿ ನೊಣದ ನಿಯಂತ್ರಣದ ಮುಂಜಾಗ್ರತಾ ಕ್ರಮಗಳು, ಈ ಕುರಿತಂತಹ ಮಾಹಿತಿಯನ್ನ ನೋಡೋಣ. ತೆಂಗಿನಲ್ಲಿ ಕಾಣಿಸಿಕೊಳ್ಳುವ ಕಪ್ಪು ತಲೆ ಹುಳುವಿನ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳುವ ಕುರಿತು ವಿಚಾರಗಳನ್ನು ನೋಡೋದಾದರೆ ಈ ರೋಗದ ಪ್ರಮುಖ ಲಕ್ಷಣಗಳು ಹೀಗಿವೆ. ಈ ಕೀಟವು ಎಲೆಯ ಕೆಳಭಾಗದಲ್ಲಿ ನೂಲಿನ ಗೂಡನ್ನು ನೇಯ್ದು ಎಲೆಗಳ ಪತ್ರಹರಿತನ್ನ ತಿನ್ನೋದ್ರಿಂದ ಗರಿಗಳ ಮೇಲೆ ಒಣಹುಲ್ಲಿನ ಬಣ್ಣದ ಮಚ್ಚೆಗಳು ಉಂಟಾಗುತ್ತವೆ. ಹಾನಿಗೊಳಗಾದ ಎಲೆಯ ಭಾಗವು ಸುಟ್ಟಂತೆ ಕಾಣಿಸಿಕೊಳ್ಳುತ್ತೆ. ಇದರ ಹಾವಳಿ ಎಲ್ಲಾ ವಯಸ್ಸಿನ ಮರಗಳಲ್ಲೂ ಕಂಡುಬರುತ್ತದೆ, ಹಾಗೇನೆ ಬೇಸಿಗೆ ಸಂದರ್ಭದಲ್ಲಿ ಹೆಚ್ಚಾಗಿರುತ್ತೆ. ಕಪ್ಪು ತಲೆ ಹುಳುವಿನ ನಿರ್ವಹಣಾ ಕ್ರಮಗಳು ಏನು ನೋಡಿದಾಗ, ತೀವ್ರವಾಗಿ ಬಾಧಿಸಿದ ಮರಗಳಲ್ಲಿ

ರೈತ ಬಾಂಧವರೇ, ಆರೋಗ್ಯಕರ ಬೆಳೆಗಳಿಂದ ಸತ್ವಯುತ ಉತ್ಪನ್ನ ಪಡೆಯಲು 12 ಪೋಷಕಾಂಶಗಳಿರುವ ಪರಿಸರ ಪ್ರಿಯ ನೂವಾಲ್ಗಿ ದ್ರಾವಣವನ್ನ ತಪ್ಪದೇ ಬಳಸಿಕೊಳ್ಳಿ. ಬೆಳೆಗಳು ಬಾಳಿಕೆ ಬರುವಂತಾಗಲು, ಇಳುವರಿ ಹೆಚ್ಚಿಸಲು ನೂವಾಲ್ಗಿ ದ್ರಾವಣವು ಸಹಕಾರಿ. ಸಂಪರ್ಕಿಸಿ 8884267651. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿಮಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ ಎಕ್ಸ್ ಶೋರೂಮ್ 5.47 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ